ತಪೋದಿಕ್ಷೀಣ ಪಾಪನಾಂ ತಪೋದಿಕ್ಷೀಣ ಪಾಪನಾಂ ಸಂತಾನಾಂ ವಿತರಾಗಿಣಾಂ ಸಂತಾನಾಂ ವಿತರಾಗಿಣಾಂ ಮುಮುಕ್ಷೂಣಾಂ ಅಪೇಕ್ಷೋಯಂ ಮುಮುಕ್ಷೂಣಾಂ ಅಪೇಕ್ಷೋಯಂ ಆತ್ಮಬೋಧೋ ವಿಧೀಯತೆ ಆತ್ಮಬೋಧೋ ವಿಧೀಯತೆ ಬೋಧೋನ್ಯ ಸಾಧನೇಭ್ಯೋ ಹಿ ಬೋಧೋನ್ಯ ಸಾಧನೇಭ್ಯೋ ಹಿ ಸಾಕ್ಷಾನ್ ಮೋಕ್ಷೈಕ ಸಾಧನಂ ಸಾಕ್ಷಾನ್ ಮೋಕ್ಷೈಕ ಸಾಧನಂ ಪಾಕಸ್ಯ ವನ್ನಿವ ಜ್ಞಾನಂ ಪಾಕಸ್ಯ ವನ್ನಿವ ಜ್ಞಾನಂ ವಿನಾ ಮೋಕ್ಷೋ ನ ಸಿದ್ಧ್ಯತಿ ವಿನಾ ಮೋಕ್ಷೋ ನ ಸಿದ್ಧ್ಯತಿ ಅವಿರೋಧಿತಯಾ ಕರ್ಮ ಅವಿರೋಧಿತಯಾ ಕರ್ಮ ನಾ ವಿದ್ಯಾಂ ವಿನಿವರ್ತಯೆ ನಾ ವಿದ್ಯಾಂ ವಿನಿವರ್ತಯೆ ವಿದ್ಯಾ ವಿದ್ಯಾಂ ನಿಹಂತೇವ ವಿದ್ಯಾ ವಿದ್ಯಾಂ ನಿಹಂತೇವ ತೇಜಸ್ವಿ ನಿರಸಂಭವತ್ ತೇಜಸ್ವಿ ನಿರಸಂಭವತ್ ಪರಿಚ್ಛಿನ್ನ ಇವ ಜ್ಞಾನ ಪರಿಚ್ಛಿನ್ನ ಇವ ಜ್ಞಾನ ತನ್ನಾಶೇಷತಿ ಕೇವಲ ತನ್ನಾಶೇಷತಿ ಕೇವಲ ಸ್ವಯಂ ಪ್ರಕಾಶತೆ ಜ್ಞಾತ್ಮ ಸ್ವಯಂ ಪ್ರಕಾಶತೆ ಜ್ಞಾತ್ಮ ಮೇಘಾ ಪಾಯೇಷು ಮಾಮಿವ ಮೇಘಾ ಪಾಯೇಷು ಮಾಮಿವ ಸಾಕ್ಷಾತ್ ಜೀವನದಲ್ಲಿ ನಮ್ಮ ಅನುಭವ ಏನೇ ಇರಬಹುದು, ಅಸಹಾಯಕತೆ, ದುಃಖ, ಕಷ್ಟ, ನೋವು, ಆಘಾತ, ನಿರಾಶೆ, ಇವು ಎಷ್ಟೇ ಸಾಕ್ಷಾತ್ ಅನುಭವಗಳಾಗಿದ್ದರೂ ಚಿಂತೆ ಇಲ್ಲ, ಇವೆಲ್ಲರೂ ಕೂಡ ಆತ್ಮನಲ್ಲಿ ಆರೋಪಿತವಾದವುಗಳೇ ವಿನಃ ಇವುಗಳಲ್ಲಿ ಯಾವ ಸತ್ಯವೂ ಇಲ್ಲ. ನೋ ಮ್ಯಾಟರ್ ವಾಟ್ ಎಕ್ಸ್ಟೆಂಟ್ ಆಫ್ ಪೇನ್ ಯು ಹ್ಯಾವ್ ಗಾಟ್, ಕಾಲ್ ಬೆರಳಿಂದ ತಲೆ ತನಕ ನೋವಿದೆ ಸ್ವಾಮಿ, ಎಷ್ಟು ಟ್ರೂ, ನಾಲ್ಗಳಿರೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತಾ ಇರ್ತೇವೆ, ದುಃಖ, ನೋವು, ನಿರಾಶೆ, ಆಘಾತ, ಡಿಸಪಾಯಿಂಟ್ಮೆಂಟ್, ಇವೆಲ್ಲವೂ ಕೂಡ ಕೇಳ್ಕೊಳ್ಳಿ. ಕಾಲು ಫ್ರ್ಯಾಕ್ಚರ್ ಆಗ್ತದೆ, ಆ ಫ್ರ್ಯಾಕ್ಚರ್ ಆದ ಕಾಲಿಗೆ ನೋವು ಕೂಡ ಇರ್ತದೆ. ವೇದಾಂತ ಅಂತದ್ದು ಅದು ಸತ್ಯ ಅಲ್ಲ. ಏನ್ ಸತ್ಯ ಅಲ್ಲ? ಫ್ರ್ಯಾಕ್ಚರ್ ಆಗಿದ್ದು ಸತ್ಯವಲ್ಲವೋ ಅಥವಾ ನನಗೆ ಫ್ರ್ಯಾಕ್ಚರ್ ಆಗ್ಯದ ಅನ್ನೋದು ಸತ್ಯ ಅಲ್ಲವೋ? ವೆರಿ ವೆರಿ ಸಟಲ್ ಆಬ್ಸರ್ವೇಶನ್, ವೆರಿ ಸಟಲ್ ಆಬ್ಸರ್ವೇಶನ್. ವ್ಯಾವಹಾರಿಕವಾಗಿ ಜೀವಾತ್ಮ ಏನು ಅನುಭವಿಸ್ತಾನ ಅದನ್ನ ನಾವು ಸತ್ಯ ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಅವೆಲ್ಲವೂ ನನಗಿವೆ ಅಂತ ಅನ್ಕೋತೇನಲ್ಲ, ಅದು ಸತ್ಯ ಅಲ್ಲ. ಜೀವಾತ್ಮ ಇವನು ದುಃಖಿ ಜೀವಾತ್ಮ, ದುಃಖವು ಈ ಜೀವಾತ್ಮನ ಮೇಲೆ ಆರೋಪಿತವಾಗಿದ್ದರಿಂದಾಗಿ ದುಃಖಿ ಜೀವಾತ್ಮನೇ ವಿನಃ ದುಃಖ ಇಲ್ಲ ಅಂತ ನಾವು ಹೇಳೋದಿಲ್ಲ. ಪಾಪಾತ್ಮ, ಪುಣ್ಯಾತ್ಮ, ದುಃಖಾತ್ಮ, ಈ ಭಾವನೆಗಳು, ಇವ ಅನಿಸಿಕೆಗಳು ಇವತ್ತೂ ಕೂಡ ಇವು ಯಾವೂ ಇಲ್ಲವೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇವು ಆತ್ಮನಲ್ಲಿ ಇಲ್ಲ, ಅರ್ಥಾತ್ ನನಗಿವು ಇಲ್ಲ. ಅವು ಇವೆ, ಆದ್ರೆ ಅವು ನನಗಿಲ್ಲ. ಅವತ್ತು ನನಗಿವೆ ಅನ್ನೋನು ಜೀವಾತ್ಮ, ಅವು ನನಗಿಲ್ಲ ಅನ್ನೋನು ಪರಮಾತ್ಮ. ಬಾ ಹೋಗಯ್ಯ, ಇದು ಹೋದ್ರೆ ನೀವು ಎಡವಟ್ಟು ಪ್ರಶ್ನೆ ಕೇಳ್ತೀರ. ತಲೆ ತಗೊಂಡು ಹೋಗಿ ಗೋಡೆಗೆ ಹೊಡೆದ್ರು ಅವ್ರಿಗೆ ಏನಾಗುತ್ತದೆ ಯಾಕೆ ಅವು ಯಾವ ಇಲ್ಲೇ ಇಲ್ಲ ನೋಡಿ, ಕಲ್ಲನು ಇಲ್ಲ ಗೋಡೆನೂ ಇಲ್ಲ ಎಲ್ಲ ಆರೋಪಿತ ಅಂತ ನೀವು ಹೇಳಿದ್ರೆ ನಿನಗೆ ತಲೆ ಇಲ್ಲ ಅಂತ ನಾವು ಹೇಳಬೇಕಾಗ್ತದೆ. ನಾವು ಹಂಗೆ ಹೇಳೇ ಇಲ್ಲ ಗೋಡೆ ಇಲ್ಲ ಅಂತ ಎಲ್ಲಿ ಹೇಳಿದೆ. ಗೋಡೆಗೆ ತಲೆ ಹೊಡ್ಕೋಬೇಡ ಅಂತ ಹೇಳಿ ನೀನು ಹೊಡ್ಕೊಂಡ್ರೆ ನಾನೇನು ಮಾಡಲಿ, ತಲೆ ಹೊಡಿತದೆ ಹೊಡಿತದೆ. ಇವು ಆರೋಪಿತವಾದವುಗಳು, ಎವರಿ ಲಿಮಿಟೇಷನ್ ಇನ್ ಅವರ್ ಎಕ್ಸ್ಪೀರಿಯನ್ಸ್ ಈಸ್ ಇಂಪೋಸ್ಡ್. ಎವ್ರಿ ಲಿಮಿಟೇಷನ್, ಅದು ದುಃಖದ ಮಿತಿಯೇ ಇರಲಿ, ಸುಖದ ಮಿತಿಯೇ ಇರಲಿ, ಸಿಟ್ಟಿನ ಮಿತಿಯೇ ಇರಲಿ, ಕೋಪತಾಪಗಳ ಮಿತಿಯೇ ಇರಲಿ, ಹುಟ್ಟು ಸಾವುಗಳ ಮಿತಿಯೇ ಇರಲಿ, ಲಾಭ ನುಕ್ಸಾನಗಳ ಮಿತಿಯೇ ಇರಲಿ, ಜಯ ಗೆಲುವುಗಳ ಮಿತಿಯೇ ಇರಲಿ, ಸೋಲು ಗೆಲುವುಗಳ ಮಿತಿಯೇ ಇರಲಿ, ಲಾಭ ನುಕ್ಸಾನಗಳ ಮಿತಿ, ಎವ್ರಿ ಲಿಮಿಟೇಷನ್ ಆರೋಪಿತ ಆರೋಪಿತ ಆರೋಪಿತ. ಈ ಆರೋಪದಿಂದಾಗಿ ನಾನು ಜೀವಾತ್ಮ ಎನ್ನುವುದು ಕೂಡ ಆರೋಪಿತ. ಎಷ್ಟು ಲಿಮಿಟೇಷನ್ಸ್ಗಳಿಂದ ಕೂಡಿತ್ತು ಅಂತಾನೆ ನಾನು. ದೇರ್ ಫೋರ್ ಐ ಆಮ್ ಆಲ್ಸೋ ಇಂಪೋಸ್ಟರ್. ಅಜ್ಞಾನಾತ್ ಪರಿಚ್ಛಿನ್ನ ಇವ ಆಸ್ ದೋ ಐ ಆಮ್ ಲಿಮಿಟೆಡ್, ಆಸ್ ದೋ ಆಸ್ ಇಫ್ ಐ ಆಮ್ ಲಿಮಿಟೆಡ್, ಐ ಆಮ್ ನಾಟ್ ಲಿಮಿಟೆಡ್. ನನಗೆ ಯಾವ ಮಿತಿಯೂ ಇಲ್ಲ, ನಾನು ಮಿತಿಯಲ್ಲಿ ಒಳಪಟ್ಟವನಂತೆ. ಓಲ್ ವರ್ಲ್ಡ್ ಈಸ್ ಅಂತೆ ಕಂತೆಗಳ ಸಂತೆ, ಒಂದೂ ಸತ್ಯವಿಲ್ಲವಂತೆ. ಆ ಸತ್ಯವು ನೀನೇ ಅಂತೆ ಉಪನಿಷತ್. ಪರಿಚ್ಛಿನ್ನ ಇವ, ತನಗೆ ಇಷ್ಟವಾದದ್ದಲ್ಲ ದುಃಖ, ತನಗಿಷ್ಟವಾದದ್ದಲ್ಲ ಪಾಪ, ತನಗಿಷ್ಟವಾದದ್ದಲ್ಲ ನೋವು, ತನಗಿಷ್ಟವಾದದ್ದಲ್ಲ ಹಿಂಸೆ, ತನಗಿಷ್ಟವಾದದ್ದಲ್ಲ. ಇವು ಯಾವೂ ನನಗಿಷ್ಟವಾಗದ ವಿಷಯಗಳು ಅಲ್ಲದೆ ಹೋದರೂ ಇವತ್ತು ನಾನು ಅಂತ ಯಾಕೆ ಭ್ರಮಿಸಿದೆ? ವೆರಿ ಸಿಂಪಲ್, ಅಜ್ಞಾನಾತ್. ಏನ್ ಅಜ್ಞಾನ? ಸ್ವಸ್ವರೂಪ ಅಜ್ಞಾನ. ನಾನು ಯಾರು ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ಡೈರೆಕ್ಟ್ ಆಗಿ ನಾನು ಯಾರು? ನನಗೆ ಎಲ್ಲ ಅರಿವು ಇದೆ, ನನಗೆ ಎಲ್ಲ ಅರಿವು ಇದೆ, ಆದರೆ ನನಗೆ ನನ್ನ ಅರಿವೇ ಇಲ್ಲ. ನಿನ್ನೆ ಪ್ರಶ್ನೆ, ಹೋಲ್ ಲೈಫ್ ಈಸ್ ಬಿಗ್ ಜೀರೋ. ನಾವು ಹುಟ್ಟಿದಾಗ ಜಗ ಜನ ನಮ್ಮನ್ನು ನೋಡಿ ನಗುತ್ತಾರೆ, ಖುಷಿ ಕೊಡ್ತಾರೆ. ಸತ್ತಾಗ ನಮ್ಮನ್ನು ನೋಡಿ ಅಳ್ತಾರೆ, ಯಾಕೆ? ಏನೇನೋ ಮಾಡಿಲ್ಲೋ ಮಹಾರಾಯ, ಹೆಂಗ್ ಬಂದ ಹಂಗ ವಾದ, ಏನು ಮಾಡಲಿಲ್ಲ. ನಾಳೆ ನಾವು ಅಷ್ಟೇ, ಅವ್ರು ಹೆಂಗ್ ಅಳ್ತಾರೋ ಅನ್ನೋ ತಾವೇ ಸತ್ತಾರ ಅನ್ನೋ ಹೇಳ್ತಾರ ಮಹಾರಾಯ. ಮಹಾಸಮಾಧಿ ದಿವಸ ಜಸ್ಟ್ ಸರ್ಪ್ರೈಸ್ ಮಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಒಬ್ಬರದ ಕಣ್ಣ ನೀರು ತೆಗಿಬೇಕು, ಒಬ್ಬರದ ಮಹಾತ್ಮ ಒಬ್ಬನೇ ಈ ತರ ಮಾಡುತ್ತಾರೆ. ಸೋಷಿಯಲ್ ವರ್ಕರ್ ಕಣ್ಣ ನೀರು ತೆಗಿತಾರೆ, ರಾಜಕೀಯ ಧುರೀಣರು ಒಂದು ಮಟ್ಟಕ್ಕೆ ತೆಗಿತಾರೆ ಅಂತ ಇಟ್ಕೊ, ಯಾಕೆಂದ್ರೆ ವಿಡಿಯೋ ಕ್ಯಾಮರಾ ಇವರೆಲ್ಲ ಇರ್ತಾವೆಲ್ಲ ಕಣ್ಣು ತೆಗಿತಾರೆ ದುಃಖ ಉಕ್ಕಿ ಬಂದಾಗ. ಆದ್ರೆ ಮಹಾತ್ಮರ ಸಮಾಧಿ ಆಗ್ತದೆ ಬರಬೇಕಲ್ಲಿ ಋಷಿಕೇಶ ನೋಡ್ಬೇಕು. ನಿಮ್ಗೆ ಮೊದಲನೇ ಅನುಭವ ಆಗಿದ್ರು ಕೂಡ ಐ ಕ್ಯಾನ್ ಇಮ್ಯಾಜಿನ್. ಸ್ವಾಮಿ ಚಿದಾನಂದ ಮಹಾರಾಜರು ಮೊನ್ನೆ ಮೊನ್ನೆ ಇವತ್ತು 3-4 ವರ್ಷ ಹೇಳಿದ್ದೆ ಆಗಿ ಶಾಂತರಾಜ ಮಹಾಮಂಡಲೇಶ್ವರ ಕೈಲಾಸಾಶ್ರಮ ಅವರು 4 ವರ್ಷ ಹೇಳಿದ್ದೆ ಇದೆ ಆಗಿ ಯಾಕೆಂದ್ರೆ ಇಮ್ಯಾಜಿನ್ ಅಲ್ಲಿ ಅಳೋದು ನಗೋದು ಏನಿಲ್ಲ, ತೃಪ್ತ ಭಾವ, ತೃಪ್ತ ಭಾವ. ಸಿಂಪಲ್ ಷೋಡಶಿ ಮಾಡಿದ್ದು ಸಹ ಬೆಂಗಳೂರೊಳಗೆ ತೃಪ್ತ. ಈ ಜೀವಾತ್ಮ ಹಾಗಲ್ಲ, ಅಳತಾ ಅಳತಾ ಬರ್ತಾನೆ, ಅಳಿಸು ಏಕೆಂದ್ರೆ ತಾನು ಅತೃಪ್ತ, ಅಳಿಸುತ್ತಿ ಇದ್ದವರು ಅತೃಪ್ತರು. ತಾನು ವಾಂಟಿಂಗ್ ಫಲೋ, ಅಳಿಸುತ್ತಿ ಇದ್ದವರು ವಾಂಟಿಂಗ್ ಫಲೋ. ತಿಳ್ಕೊಡ್ರಿ, ಎಲ್ಲಿ ವಾಂಟ್ಸ್ ಅಂತ ಇರ್ತದ ಅಲ್ಲಿ ಯಾವತ್ತೂ ನೋವಿತ್ತು. ಎಲ್ಲಿ ಇನಫ್ ಅಂತ ಇರ್ತದ ಅಲ್ಲಿ ಯಾವತ್ತೂ ಗೋಪೀನವಂತಹ ಅನುಭಾಗ್ಯವಂತಹ ಚಲೋ ಇನಫ್ ಅಂತ ನಾವ ಮೂಲಂ ತರೋಹೋ ನಿವಾಸ. ತರೋಹೋ, ತರೋ ಅಂತಂದ್ರೆ ವೃಕ್ಷ. ತರೋಹೋ ಮೂಲಂ ನಿವಾಸ, ಆ ವೃಕ್ಷದ ಅಡಿಯಲ್ಲಿ ಮಲಗ್ತಾ ನಾವು. ಭಿಕ್ಷಾನ್ನ ಮಾತ್ರೇನ, ಬರೀ ಭಿಕ್ಷಾ ಪಾತ್ರೆ. ಮುರಳಿ ಯಾವುದೋ ಒಂದು ಸ್ಕೂಲ್ ಹೋಗಿದ್ರು ಮಧ್ಯಾಹ್ನ ಫೋಟೋ ಕಳಿಸ. ಅಲ್ಲಿ ಸರ್ಪ್ರೈಸ್ ಸ್ವಾಮೀಜಿ ಆ ಸ್ಕೂಲ್ನೊಳಗೆ ಏನಪ್ಪ ನಮ್ಮ ಕಿವಿ ಚುರುಕಾಗದೆ ಹೇಳು ಅಂತ. ಭಿಕ್ಷಾ ಪಾತ್ರೆ ಮರ ಇದೆ ಅಂತ, ಭಿಕ್ಷಾ ಪಾತ್ರೆ ಮರ ಇದೆ ಅಂತ. ಭಿಕ್ಷಾ ಪಾತ್ರೆ ಮರ ನಮ್ ರಿಕಲೆಕ್ಟ್ ಮಾಡ್ರೆ ಅಲ್ಲಿಗ ಕಮಂಡಲು ಮರ ಅಂತಾರಪ್ಪ ಅಂತ. ನಾನು ಈ ಕಮಂಡಲಿಗೆ ಎರಡು ಇರ್ತದೆ ಕಾಯಿ, ಇದು ಒಂದೇ ಪೂರ್ತಿ ಒಂದೇ ಒಂದು ಕಾಯಿ. ಭಿಕ್ಷಾಪಾತ್ರ, ಹಾ ಭಿಕ್ಷಾಪಾತ್ರೆ, ಹೌದಪ್ಪ ಭಿಕ್ಷಾಪಾತ್ರೆ ನನಗೆ ಗೊತ್ತದೆ. ಸರಿ ಆಯ್ತಲ್ಲ ಮುರಳಿ, ಒಂದು ನಿನಗೆ ಒಂದು ನನಗೆ. ಇವತ್ತು ಏನಂತಾರ, ನಾ ಅದನ್ನೇ ಹೇಳ್ಬೇಕು ಮಾಡಿದ್ದೆ ಸ್ವಾಮೀಜಿ, ನೀವು ಬರುದ್ರೆ ಕೈಲಿ ಇರ್ತೀವಿ, ಒಂದು ನಿಮಗೆ ಒಂದು ನನಗೆ ಅಂತ. ನನಗೆ ಅಂದಿ ಪರವಾಗಿಲ್ಲಪ್ಪ, ಜನ ಖುಷಿ ಪಡ್ತಾರೆ ಅದು ಹಿಡ್ಕೊಂಡು ನಾ ಕೈಯಾಗ. ನಿನಗೆ ಯಾಕೆ ಒಂದೆ ಅವನಿಗೆ ಯಾಕೆ ಮರ್ತು ಬಿಟ್ರ ಅಂದ. ಏನಪ್ಪ ಅಂದ್ರೆ 500 ಮಕ್ಕಳ ಜಾತ್ರೆ ನನ್ನ ಹಾಕಿರಿ, ನಾ ಭಿಕ್ಷೆ ಬೇಡಬೇಕೆ ಬೇಡಬಾರ. ಭಿಕ್ಷೆ ಮಾತ್ರದಿಂದ ತೃಪ್ತ ಇರ್ತಾನ. ಭಗವತಿ ಭಿಕ್ಷಾಂದಿ ಇಲ್ಲ ಗೋಪೀನವಂತಹ ನನ್ನ ಆಶ್ರಮ, ನನ್ನ ಮಠ, ನನ್ನ ಶಾಲೆ, ನನ್ನ ಅನಾಥಾಶ್ರಮ, ನನ್ನ ಜಾತ್ರಾಲಯ, ನನ್ನ ಮಕ್ಕಳು ಹಗ್ಗ ಎಲ್ಲ ಹೋಗಿ ಎಲ್ಲ ಹೋಗಿ ಸಮುದ್ರ ಅದ್ವೇಷಕ್ಕೆ ಹೆಂಗೂ ಹೋಗಿತ್ತು ಋಷಿಕೇಶಿಗೆ ವಾಪಸ್ ಬಂದು ಹಾಕಿವ್ರ ಮುಳುಪಾರಾಗಿತ್ತಲ್ಲ ಗಂಗಾದೊಳಗೆ. ಏನಂದ್ರೆ ಸಾಧು ಅಂದ್ರೆ ಹೆಂಗಿರ್ತಾನ, ಹೆಂಗ್ ಕೇಳ್ಕೊಳ್ಬೇಕು ನೋಡ್ರಿ, ಹಿಂಗ್ ಕೇಳ್ಕೊಳ್ಬೇಕು. ಹಂಗ್ ತೊಳ್ಕೊಂಡ್ರು ಈ ಜಗತ್ ಬಿಡುದಿಲ್ಲ, ಮತ್ ವಾಪಸ್ ನಮ್ ಜೋಳಿಗೆ ಹಾಕ್ತು. ನಾವು ಹುಬ್ಳಿ ಆಫೀಸ್ನಾಗ ಕೇಳ್ರಿ, ನಾವು ಎಷ್ಟೊತ್ತು ತಗೊಂಡೆ ನಿರ್ಣಯ ತಗೊಳ್ಳಿ, ಫ್ಯೂ ಮಿನಿಟ್ಸ್ ಅಷ್ಟೇ. ಇದೆಲ್ಲವನ್ನ ಬಿಟ್ಕೊಡ್ಲಿಕ್ಕೆ ತಗ ಬೇಡೋದಿಲ್ಲ ತಗೊಂಡೋಗ. ಆಲ್ ಟುಗೆದರ್ ಒಂದು 10 crore, 10 to 14 crore ರುಪೀಸ್ ಆಫ್ ವರ್ಕ್ ಪ್ರಾಪರ್ಟಿ. ಹಿಂಗೆ 5 ನಿಮಿಷ ಬಿಟ್ಬಿಟ್ಟೆ, 5 ನಿಮಿಷ ಸೆಚ್ಕೊಳಿಕ್ಕಾಗಲಿಲ್ಲ, ಅವ್ರಿಗೆ ಡೈಜೆಷನ್ ಮಾಡ್ಕೊಳಿಕ್ಕಾಗಲಿಲ್ಲ, ಇಂಪಾಸಿಬಲ್. ಅವ್ರು ಅಂದ್ಕೊಂಡೇ ಇರಲಿಲ್ಲ ನಾನು ವಾಪಸ್ ಚೆನ್ನೈ ಅವಧಿಗೆ ಬರ್ತೇನೆ, ನಾನು ಮುಗಿ ಸಿಗ್ತೇನೆ, ಸಾವಿ ಹೇಳ್ತೀನಿ, ಹಾಗೆ ಹೀಗೆ ಏನೋ ತಿಳ್ಕೊಂಡು ಕಾಣಿಸ್ಬೋದು. ಬೇಕಾ ಹಾಕ ನಾ 5 ನಿಮಿಷ ತಗೋತಿದ್ದಲ್ಲಮ್ಮ, ಯಾಕೆ ತಗೊಂಡೆ ಅಂದ್ರೆ ದೇರ್ ಆರ್ ಫ್ಯೂ ಪೀಪಲ್ ಹೂ ಡಿಪೆಂಡ್ ಅಪಾನ್ ಮೀ, ಡೈರೆಕ್ಟ್ಲಿ ನನ್ನನ್ನು ಅವಲಂಬಿಸಿದ್ದಾರೆ. ಇವರಿಗೆ ನಾನು ಏನು ಆಲ್ಟರ್ನೇಟಿವ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ವಿಚಾರ ಮಾಡಲಿಕ್ಕೆ ನಾ 5 ನಿಮಿಷ ತಗೊಂಡೆ ವಿನಃ ಬಿಟ್ಕೊಳ್ಲಿಕ್ಕೆ ನನ್ನ ನಿಮಿಷ ಕೂಡ ಬೇಡ. ಇದು ರಸ್ತೆಯಲ್ಲಿ ಬೆಳೀತಾ ಇದ್ದವ ನಾನು, ಯಾರ್ಯಾರ್ದೋ ಮನೆಯಲ್ಲಿ ಭಿಕ್ಷಾಟನ ಮಾಡಿ ಮಧ್ಯಾಹ್ನ ಊಟ ಮಾಡ್ತಾ ಇದ್ದವ ನಾನು. ಕಾಲೇಜ್ ಕಲಿಯುವಾಗ ಮಧ್ಯಾಹ್ನ ಊಟ ವಾರಾಹಣ ಅಂತ ಮಾಡ್ತಿದ್ವಿ, ಮಾರ್ವಾಡಿ ಮನೆಗೆ ಭಿಕ್ಷಾ ಹೋಗ್ತಿದ್ವಿ. ಪ್ರೈಮರಿ ಸ್ಕೂಲ್ ಇದ್ದಾಗ ಶಾಸ್ತ್ರಿಗಳ ಮನೆಗೆ ಹೋಗ್ತಿದ್ವಿ ಭಿಕ್ಷಾ, ಸಿಂಪಲ್. ಕಾಲೇಜ್ ಮುಗಿದ ಮೇಲೆ ಕೂಡ ಒಂದು ದಿವಸ ಮನೆಯೊಳಗೆ ಊಟ ಮಾಡಿಲ್ಲ ನಾನು, ಒಂದು ದಿವಸ ಕೂಡ ಮಾಡಿದ್ವಿ, ಬರೀ ಹೊರಗೆ. ಇನ್ನು ಶಾಖಾ ಅವರದೇ ಆರ್ ಎಸ್ ಎಸ್ ನವರು ಆವಾಗ ಇವಾಗ ಮನೆಗೆ ಹೋಗ್ತಾರೆ, ಕೇಳಬೇಡ, ಇದನ್ನು ಬಿಡ್ಲಿಕ್ಕೆ ಟೈಮ್ ಇರ್ತದೆ. ಸಾಧು ಬಂದಕ್ಕೆ ದಿಖಾ ಬಾದ ಮೇ ಬಾತ್ ಕರೆ. ಹಾಗೆಯೇ ಇವನ ಜ್ಞಾನಿ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ, ಇದು ಸ್ವಭಾವವೂ ಅಲ್ಲ, ಆದರೂ ಕೂಡ ಪರಿಚ್ಛಿನ್ನ ಅಲ್ಪತ್ತದ ರಾಗ ಎಳಿತಾನ, ಅದಿಲ್ಲ ಇದಿಲ್ಲ ಇದು ಬೇಕೆ ಅದು ಬೇಕೆ. 3 ದಿನ ಮಾತಾಡಿದ್ಬಿಟ್ಟು ಹುಡುಗ, ಯಾಕಂದ್ರೆ ಸೋಪ್ ಕೊಡ್ಲಿಲ್ಲ ಹಾಸ್ಟೆಲ್ನಾಗ, ಸೂಪ್ ಕೊಡ್ಲಿಲ್ಲ ಅಂತ 3 ದಿವಸ ಮಾತಾಡೋದು ಬಿಟ್ಬಿಡದ. ನಾ ಅಂದ್ರೆ ನಿಮಗೂ ನನಗೂ ಮಧ್ಯದಲ್ಲಿ ಸೂಪ ಒಂದು ವೇಳೆ ಭಾರಿ ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಸೂಪ ಟ್ರಕ್ ತಂದು ನಿಲ್ಲಿಸ್ಬಿಡ್ತು ಕೊಳಕೋ. ನಮ್ಮ ನಿಮ್ಮ ಸಂಬಂಧ ಸೋಪಿನೊಳಗೆ ಹೋಗ್ತಾ ಇರ್ಬೇಕ. ಇಷ್ಟು ಕ್ಷುದ್ರವಾದ ವಿಚಾರ ನಾವು ಮಾಡ್ತೀವಿ. ಅಮೋಘವಾದಂತಹ ಭಗವತ್ ತತ್ವವೇ ನಮ್ಮ ಹೃದಯದಲ್ಲಿರುವಾಗ, ಅಗಾಧವಾದಂತಹ ಚೈತನ್ಯವೇ ನಮ್ಮಲ್ಲಿದ್ದಾಗ ಎಷ್ಟು ಅಲ್ಪತ್ವದ ಜೀವನ ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ ಇಲ್ಲ ಕೊಯ್ಯೋ ಕೊಯ್ಯೋ ಇಷ್ಟಂದ್ರೆ ಕೊಯ್ಯೋ. ಕೆಲವು ಸನ್ಯಾಸಿ ನೋಡಿದ್ರೆ ನನಗೆ ಅನಿಸ್ತದೆ, ಸಾಮಿ ನೀವಲ್ಲ, ನೀವು ಏನು ತಿನ್ನೋ ಗೊತ್ತಾಗ್ಲಿ, ತಿನ್ನೋ 4 ವರ್ಷ ಬೇಕು. ನೀವಲ್ಲ, ನೀವು ಅಲ್ಲ, ಮತ್ತೆ ಯಾರು ಬೇಜಾರು ಮಾಡ್ಕೋಬೇಡ, ನೀವು ಅಲ್ಲ. ಕೆಲವು ಸನ್ಯಾಸಿ ನೋಡಿದ್ರೆ ನನಗೆ ಆಶ್ಚರ್ಯ ಅನಿಸ್ತದೆ. ಅವರ ರೂಮ್ ಬೆಡ್ರೂಮ್ಗಿಂತ ಮನಿ ಆಗಿರುತ್ತೆ, ಮನೆಯಲ್ಲಿ ಹೆಂಗ್ ಸಾಮಾನು ತುಂಬಿರ್ತಾರೆ ನೋಡಿ, ಹಂಗ ತುಂಬಿಟ್ಟಿರ್ತಾರೆ. ಅದು ಬೇಗ ಇದು ಬೇಗ ಇದು ಬೇಗ ಏನು ಉಪನಿಷತ್ತು ಇದು, ಗೋರಖ್ಪುರ್ ಪ್ರಿಂಟ್ ಮಾಡಿದ್ರು ಅದನ್ನ ಪ್ರಿಂಟ್ ಮಾಡ್ತು, ಹಳೇಸೋಗು ಪ್ರಿಂಟ್ ಮಾಡಿದ್ರು ಅದನ್ನ ಪ್ರಿಂಟ್ ಮಾಡ್ತು, ಏನೋ ಉಪನಿಷತ್ ಯಾರು ಪ್ರಿಂಟ್ ಮಾಡಿದ್ರು, ಕನ್ನಡ ಪ್ರಿಂಟ್ ಮಾಡಿದ್ರು, ಸಂಸ್ಕೃತ ಪ್ರಿಂಟ್ ಮಾಡಿದ್ರು ಅದನ್ನ ಮಾಡ್ತು, ಎಲ್ಲ ಒಂದೊಂದು ಕಾಪಿ ಹಾಕಿರ್ತದೆ ನನ್ನ ಹತ್ರ. ಹೇಳಿ ನನ್ನ ಮಿತ್ರ ಯಾರು ಕೊಡ್ತೀನಿ, ಯಾರಿಗೆ ಹಂಚೋಕಿದ್ದೀನಿ ಅವನ್ನ. ತಂದಿತ್ತು ಅದೇ ಅದು ಬೆಸ್ಟ್ ಅದ, ಆ ಬೆಸ್ಟ್ ಇದ್ದು ನನಗೆ ಬೇಕದ. ಸಾಧು ಕಂಪನಿ ವಾಲೆ ಎಲ್ಲಿವೆ, ಅಜ್ಞಾನ ಪರಿಚ್ಛಿನ್ನ ಇವೆ, ಎಲ್ಲ ಸ್ವರೂಪದ ಅಜ್ಞಾನದಿಂದಾಗಿ ಇವನು ಎಲ್ಲಾ ಪರಿಮಿತಿಯನ್ನು ತನ್ನ ಮೇಲೆ ಹಾಕೊಂಡ್ಬಿಡ್ತಾನೆ. ವಾಂಟಿಂಗ್ಲಿ ನಾವು ಏನು ಸಂಸಾರ ಸಂಸಾರ ಅಂತೀವಿ, ಇದಷ್ಟು ನಾವೇ ಸಿದ್ಧಪಡಿಸಿದ ಸಂಸಾರ. ನಮ್ಮ ವಾಂಟ್ಸ್ಗಳು, ನಮ್ಮ ಬೇಕುಗಳು ಬೆಳೆಸ್ಕೋತ ಬೆಳೆಸ್ಕೋತ ಬೆಳೆಸ್ಕೋತ ಎಷ್ಟೆಷ್ಟು ಬೇಕುಗಳನ್ನ ಬೆಳೆಸ್ಕೋತೀವಿ ಅಷ್ಟು ಅತಂತ್ರರಾಗಿರ್ತೇವೆ. ಇದನ್ನ ಲಕ್ಷ್ಮೀ ಸ್ವಲ್ಪ ಸುಮ್ಮನೆ ನಡ್ಕೊಂಡು ಕೂತಿರ್ತೇವೆ ನಾವು. ಒಂದು ದಿವಸ ಜ್ವರ ಬಂದು ಮರು ದಿವಸ ಇದ್ದು ಕೂಡ ಏನಾಗ್ತದೆ, ಯಾರದೋ ಒಬ್ಬರು ಸಹಾಯ ಬೇಕು ಅನ್ನಿಸ್ತದೆ. ಅವ್ರ ಸಹಾಯ ತಗೋಬೇಕೊಳಗೆ ಏನಿಸ್ತದೆ, ಯಾವಾಗಲೂ ಹಿಂಗೆ ಸಹಾಯ ಇರಬೇಕು ಅನ್ನಿಸ್ತದೆ. ಒಬ್ಬರು ಬಿಟ್ಟು ಇಬ್ಬರು ಬಂದು ನಾಲ್ಕು ಮಂದಿ ಸಹಾಯ ಮಾಡಿ ಬಂದರು ಅಂದ್ರೆ ಅವ್ರು ಇಲ್ಲ ಅಂದ್ರೆ ನಾನು ಏನೋ ಕಳ್ಕೊಂಡೇನೆ ಅಂತ ಅನಿಸ್ತದೆ. ಇದಕ್ಕೆ ಅತಂತ್ರ ಸ್ಥಿತಿ ಅಂತ ಕರೀತಾರೆ. ಈ ಅತಂತ್ರ ಸ್ಥಿತಿ ನನಗೆ ಯಾಕೆ ಬಂತು ಹೇಳಿ, ಆ ಮೊದಲನೇ ದಿವಸ ನೀನು ಒಬ್ಬರು ಸಹಾಯ ಬಯಸಿದಲ್ಲ ಅದನ್ನ ಅಲ್ಲೇ ಕಟ್ ಡೌನ್ ಮಾಡಿದ್ರೆ, ಗೋಡೆ ಹಿಡ್ಕೊಂಡಿರಿ, ಕಂಬ ಹಿಡ್ಕೊಂಡಿರಿ, ಕೋಲ್ ಹಿಡ್ಕೊಂಡಿರಿ, ಎಷ್ಟು ನಾವು ಅವಲಂಬಿಸ್ತಾ ಹೋಗ್ತೇವಿ ಅಷ್ಟು ನಾವು ಅತಂತ್ರರಾಗಿರ್ತೇವೆ. ನಮ್ಮ ಅತಂತ್ರತೆ ನಮ್ಮ ಅವಲಂಬನೆಯ ಮೇಲೆ ಇರ್ತದೆ. ಬಿಕಾಸ್ ಯು ಬಿಕಮ್ ಮೋರ್ ಇನ್ಸೆಕ್ಯೂರ್. ಈವನ್ ಎ ಸಿಂಪಲ್ ಸೆಕ್ಯೂರಿಟಿ ದಟ್ ಯು ಡಿಸೈರ್ ವಿಲ್ ಲೀಡ್ ಯು ಟು ದ ಮ್ಯಾಕ್ಸಿಮಮ್ ಇನ್ಸೆಕ್ಯೂರಿಟಿ. ಅದಕ್ಕೆ ಜೀವನದ ಮೊದಲನೇ ಪಾಠ ಆಗ್ತಾನೆ, ಸ್ವಾವಲಂಬಿಗಳಾಗಬೇಕು ಅವತ್ತು. ಸ್ವಾವಲಂಬಿ ನಮ್ಮನ್ನು ನಾವು ತರಬೇತಿ ಮಾಡ್ಕೋಬೇಕು. ಏ ನಮ್ಮ ಮನೆಯವ್ರು ಇದ್ದಾರೆ ಅವ್ರು ತಟ್ಟೆ ತೆಗಿತಾರೆ, ಮಗನ ನೀ ಎತ್ತವ, ಮನೆಯವ್ರು ಇದ್ದಾರಂತ ಅವ್ರು ತಟ್ಟೆ ತೆಗಿತಾರೆ. ಅವ್ರು ತಟ್ಟೆ ತೆಗಿಲಿಕ್ಕೂ ಬೆಟ್ಟೆ, ತಲೆ ಮೇಲೆ ತಟ್ಟೆ ಹಾಕ್ಲಿಕ್ಕೂ ಬೆಟ್ಟೆ. ನಮ್ಮ ತಟ್ಟೆ ನಾವು ತಕ್ಕೋಬೇಕು. ವಾಟ್ ಇಸ್ ದೇ, ಎಷ್ಟು ಸ್ವಾವಲಂಬಿಗಳಾಗ್ತೀವಿ ಅಷ್ಟು ನಾವು ಸ್ವತಂತ್ರ. ಆದ್ರೆ ಇವ ಪರಿಚ್ಛಿನ್ನವ ಅಜ್ಞಾನ ಅದು, ಇವನು ಅಜ್ಞಾನದಿಂದಾಗಿ ತನ್ನನ್ನು ತಾನು ಅಲ್ಪ ಪಾಪಿ ದುಃಖಿ ಅಂತ ಆರೋಪಿಸಿಕೊಂಡಿದ್ದಾನಲ್ವೋ, ಹೀಗಾಗಿ ಅವನು ಇಷ್ಟು ನೋವುಗಳು ಅನುಭವಿಸ್ತಾನೆ. ನೋವು ಬೇಡ ಆಗಿದೆಯೋ ನಿನಗೆ, ಬೇಡ. ದುಃಖ ಬೇಡ ಆಗಿದೆಯೋ, ಬೇಡ. ಪಾಪ ಬೇಡ ಆಗಿದೆಯೋ, ಬೇಡ. ಇವು ಯಾವೂ ನಿನಗೆ ಬೇಡ ಆಗಿತ್ತು ಅಂತಂದ್ರೆ ಆ ಅಜ್ಞಾನದ ಪೊರೆ ಹೋಗಬೇಕು. ಹೇಗೆ, ಮೇಘ ಪಾಯೇ ಅಂಶುಮಾನಿವ, ಮೇಘ ಅಪಾಯೇ, ಮೇಘ ಅಂದ್ರೆ ಮೋಡ, ಮೋಡವು ಸರಿದಾಗ ಹೊಸ ಸೂರ್ಯನು ಅಲ್ಲಿಗೆ ಬರ್ತಾನೋ, ಇದ್ದ ಸೂರ್ಯನೇ ಪ್ರಕಾಶಗೊಳ್ತಾನೋ. ಇದ್ದ ಸೂರ್ಯ ಅಂಶುಮಾನ್ ಇವ, ಮೋಡಗಳು ಚದುರಿದಾಗ ಅಲ್ಲೇ ಇದ್ದ ಸೂರ್ಯನು ಹೇಗೆ ಪ್ರಕಾಶಗೊಳ್ಳುತ್ತಾನೋ ಹಾಗೆ ಅಜ್ಞಾನವು ಸರಿದಾಗ ಇದ್ದ ಅಪ್ಪ ಇದ್ದಂತೆಯೇ ಪ್ರಕಾಶಮಾನವಾಗ್ತಾನೆ. ಅಜ್ಞಾನ ಕಲುಷಂ ಜೀವಂ, ಅಜ್ಞಾನ ಕಲುಷಂ ಜೀವಂ, ಜ್ಞಾನಾಭ್ಯಾಸಾದಿ ನಿರ್ಮಲಂ, ಜ್ಞಾನಾಭ್ಯಾಸಾದಿ ನಿರ್ಮಲಂ, ಕೃತ್ವಾ ಜ್ಞಾನಂ ಸ್ವಯಂ ನಶ್ಯೇ, ಕೃತ್ವಾ ಜ್ಞಾನಂ ಸ್ವಯಂ ನಶ್ಯೇ, ಜಲಂ ಕತಕ ರೇಣುವತ, ಜಲಂ ಕತಕ ರೇಣುವತ, ಅಜ್ಞಾನ ಕಲುಷಂ ಜೀವಂ, ಅಜ್ಞಾನ ಕಲುಷಂ ಜೀವಂ, ಜ್ಞಾನಾಭ್ಯಾಸಾದಿ ನಿರ್ಮಲಂ, ಜ್ಞಾನಾಭ್ಯಾಸಾದಿ ನಿರ್ಮಲಂ, ಕೃತ್ವಾ ಜ್ಞಾನಂ ಸ್ವಯಂ ನಶ್ಯೇ, ಕೃತ್ವಾ ಜ್ಞಾನಂ ಸ್ವಯಂ ನಶ್ಯೇ, ಜಲಂ ಕತಕ ರೇಣುವತ, ಜಲಂ ಕತಕ ರೇಣುವತ. ಅಜ್ಞಾನವೆನ್ನುವ ಕಲ್ಮಶದಿಂದ ಆಘಾತಗೊಂಡಿರುವ ಈ ಜೀವ, ಅಜ್ಞಾನ ಎನ್ನುವ ಕಲ್ಮಶದಿಂದ ಆಘಾತಗೊಂಡಿರುವ ಈ ಜೀವ, ಕಲುಷಿತವಾಗಿರುವ ಈ ಜೀವ ಜ್ಞಾನ ಅಭ್ಯಾಸದಿಂದ ವಿನಿರ್ಮಲಂ. ಎರಡು ವಿಶೇಷಣಗಳು, ಎರಡು ಉಪಸರ್ಗಗಳಿವೆ ನೋಡಪ್ಪ ಅಲ್ಲಿ. ನಿರ್ಮಲಂ ಮಲಂ, ನಿರ್ಮಲಂ ವಿನಿರ್ಮಲಂ, ಕಲುಷಿತ ನಿರ್ಮಲಂ, ನಿರ್ಗತ ಮಲಂ ನೀಹಿ ನೀಹಿ ಮಲಂ ನಿರ್ಗತ ಮಲಂ ವಿನಿರ್ಮಲಂ ವಿಶೇಷವಾಗಿ ಕಳೆದುಕೊಂಡಿರುವ ಮಲವನ್ನ ಕಲ್ಮಶವನ್ನು ಕಳೆದುಕೊಂಡಿರುವ ಕಲುಷಿತನಾದ ಈ ಜೀವಾತ್ಮ ವಿಶೇಷವಾಗಿ ಮಲರಹಿತನಾಗಬೇಕಾದಲ್ಲಿ ಜ್ಞಾನಾಭ್ಯಾಸ ಮಾತ್ರ ಜ್ಞಾನ ಅಭ್ಯಾಸ ಅಂದ್ರೆ ಕರ್ಮ ಏನ್ ಮಾಡಿದ್ರಿ ಪಾಪದ್ದದ ಅದು ತಾನ ಚಕ್ರ ಬಡ್ಡಿಯಾಗದ ಕರ್ಮ ಏನ್ ತಾನೇ ಮಾಡಿದ್ರು ಕರ್ಮಕ್ಕೆ ಏನು ಬೇಕು ಇಚ್ಛಾ ಬೇಕು ಇಚ್ಛಾಕ್ಕೆ ಏನು ಬೇಕು ವಾಸನಾ ಬೇಕು ವಾಸನಾ ಎಲ್ಲಿಂದ ಬರ್ತದೆ ಈ ಪೂರ್ವದಲ್ಲಿ ಮಾಡಿದ ಕರ್ಮಗಳ ಫಲ ಆ ಫಲದಲ್ಲಿ ನನ್ನದು ಎನ್ನುವ ಅಭಿಮಾನ ಹೊಸ ವಾಸನಾ ನಮ್ಮಲ್ಲಿ ಮುದ್ರಿತವಾಗಲಿಕ್ಕೆ ಅವಕಾಶವಾಗ್ತದೆ ಆ ಹೊಸ ವಾಸನಾ ನಮ್ಮಲ್ಲಿ ಮುದ್ರಿತವಾಗಿದ್ದಾದ್ರೆ ಈ ವಾಸನಾ ಸಂಗ್ರಹವೇ ಮುಂದೆ ಇಚ್ಛಾ ರೂಪದಲ್ಲಿ ಮನಸ್ಸಿನಲ್ಲಿ ಪ್ರಕಟವಾಗ್ತದೆ ಮನಸ್ಸಿನಲ್ಲಿ ಪ್ರಕಟವಾದಂತಹ ಇಚ್ಛಾ ದೇಹದಲ್ಲಿ ಕರ್ಮದಲ್ಲಿ ಪರಿವರ್ತನೆಗೊಳ್ತದೆ ಈ ಕರ್ಮದಲ್ಲಿ ಪರಿವರ್ತನೆಗೊಳ್ಬೇಕಾದ್ರೆ ನಾನು ಮಾಡುವವನು ಅನ್ನೋನು ಇನ್ನು ಯೂಸ್ಲೆಸ್ ಫಾಲೋ ಬಾಕಿ ಅಲ್ಲೇ ಇರ್ತಾನವನು ಅವನು ನಾನು ಮಾಡುವವನು ಅಲ್ಲಿ ಬಾಕಿ ಇರೋದ್ರಿಂದ ಯಾವಾಗ ಕರ್ಮ ಜರುಗುತ್ತದೆ ಆ ಫಲ ಪ್ರಾಪ್ತವಾದಾಗ ಆ ಫಲದಲ್ಲಿ ಸಹಜವಾಗಿಯೇ ನನ್ನದು ಎನ್ನುವ ಅಭಿಮಾನ ಮೂಡ್ತದೆ ಈಗ ವಾಸನಾ ಖರ್ಚಾಯ್ತು ತನ್ನ ಜೊತೆ ಇನ್ನೊಂದನ್ನು ತಗೊಂಡು ಬಂತು ಅರ್ಥ ಆಯ್ತಲ್ಲ ನಾವು ಅಜ್ಞಾನ ಕಲುಷಂ ಜೀವಂ ನಾವು ಯಾಕೆ ಕಲುಷಿತವಾದ ವಾತಾವರಣ ಸಿಕ್ಕಾಕೊಂಡೀವಿ ಇಷ್ಟು ಅನ್ನೋ ಗುಂಡಗಳು ನಾನು ನನ್ನದು ನಾನು ನನ್ನದು ನಾನು ನನ್ನ ಹೀಗಾಗಿ ನಿನಗೆ ಒಂದು ವೇಳೆ ಈ ನೋವುಗಳು ಬೇಡಾಗಿತ್ತು ಅಂತಂದ್ರೆ ಈ ಪ್ರಕಾರವಾದ ಆಘಾತಗಳು ಬೇಡಾಗಿತ್ತು ಅಂತಂದ್ರೆ ಒಂದೇ ಒಂದು ಕೆಲಸ ಮಾಡಬೇಕಾದ್ರೆ ಏನು ಕರ್ಮ ಅಲ್ಲ ಕರ್ಮ ಅಲ್ಲ ಜ್ಞಾನ ಅಭ್ಯಾಸ ಎಚ್ಚರ ಜೀವನ ನಡೆಸು ಅದು ಸೂರ್ಯೋದಯ ಇರಲಿ ಸೂರ್ಯಾಸ್ತ ಇರಲಿ ಹಗಲಿರಲಿ ರಾತ್ರಿ ಇರಲಿ ಲಾಭ ಇರಲಿ ನುಕ್ಸಾನ್ ಇರಲಿ ಗೆಲುವು ಇರಲಿ ಸೋಲಿರಲಿ ಸಾಗಿರಲಿ ಹುಟ್ಟಿರಲಿ ಎಲ್ಲ ಸಂಗತಿಗಳು ಎಲ್ಲ ವಿಷಯಗಳು ಎಲ್ಲ ವಸ್ತುಗಳು ಎಲ್ಲ ಪದಾರ್ಥಗಳು ಎಲ್ಲ ಜೀವರಾಶಿಗಳ ಬಗ್ಗೆ ನೀನು ಎಚ್ಚರದ ಸಂಬಂಧ ಇರ್ಕೋ ಯಾಂತ್ರಿಕ ಸಂಬಂಧ ಬೇಡ ಎಚ್ಚರದ ಸಂಬಂಧವಿರಲಿ ಜೀವನದಲ್ಲಿ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಸಂಬಂಧ ಹೇಗಿದೆ ಅಂದ್ರೆ ಯಾಂತ್ರಿಕ ಜೀವನ ಒಂದು ಪಕ್ಷಿಯ ಚಿರಿಪಿರಿ ಶಬ್ದವನ್ನು ಕೂಡ ಆನಂದಿಸುವಂತಹ ಒಂದು ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲಿ ನಾವಿಲ್ಲ ಮೊನ್ನೆ ರಾತ್ರಿ ಇವರು ಫೋನ್ ಮಾಡಿದ್ರು ಹಾವು ಬಂದದು ಇವರು ಹೋಗಿ ನೋಡ್ಲಿಕ್ಕೆ ಹೋಗಿದ್ರು ನೋಡಿ ಬಂದ್ರು ನಾನು ಕೇಳದೆ ಹಾವು ಬಂದಿತ್ತ ಬಂದಿತ್ತು ಪದಭ್ರ ಹೊಡಿಲಿ ಬಿಟ್ರ ಬಿಡ್ಲಿಲ್ಲ ಹೊಡೆದ್ರ ಹೊಡಿಲಿಲ್ಲ ಮತ್ತೇನ್ ಮಾಡಿದ್ರು ನಿಂತು ಬಂದು ನೋಡ್ತಾ ನಿಂತು ಬಂದು ನೋಡ್ತಾ ಇದ್ರು ಅಲ್ಲ ಆಕೆಗೆ ದೂಡ ದೂಡಬೇಕಾಗಿತ್ತು ಅದು ಹೊರಗೆ ಬರಲಿಲ್ಲ ಸ್ವಾಮೀಜಿ ಅಲ್ಲೇ ಸಂಜೆ ಹೋಗ್ತಿತ್ತು ಇದು ಸುಮ್ಮನೆ ಕೊಡಲಿಲ್ಲ ಉದಾಹರಣೆ ಇಲ್ಲಿ ನಾನು ಅಭ್ಯಾಸ ಮಾಡಬೇಕು ನಾ ಏನಂತ ಅಭ್ಯಾಸ ಮಾಡಿದೆ ಒಂದು ಹಾವಿನಿಂದ ಸಾವೇ ಅನ್ನುವ ಸಂಗತಿ ಸಾಧ್ಯವಿದ್ದಾಗಿಯೂ ಕೂಡ ಮೊಮೆಂಟರಿ ಒಂದು ನಿಮಿಷ ಅರ್ಧ ನಿಮಿಷ ಅದನ್ನು ಕೊಲ್ಲದೆ ಅದರ ಮೇಲೆ ಪ್ರತಿಕ್ರಿಯೆಯನ್ನು ತೋರಿಸದೆ ಅದರ ಮೇಲೆ ದ್ವೇಷವನ್ನು ಪ್ರಕಟಪಡಿಸದೆ ಸಾಕ್ಷಿಭಾವದಿಂದ ನೋಡುವಂತಹ ಸಾಧ್ಯತೆ ನಿನಗಿದ್ದಾದ್ರೆ ನಿನ್ನಗಿಂತ ಶ್ರೇಷ್ಠ ಸಾಧಕರು ಯಾರಿದ್ದ ಆ ಕ್ಷಣವೇ ನಾನು ಸೈಲೆಂಟ್ ಆಗ್ಬಿಟ್ಟೆ ಕೇಳ ಒಂದು ಸೆಕೆಂಡ್ ಸೈಲೆಂಟ್ ಆಗ್ಬಿಟ್ಟೆ ಇಷ್ಟೆಲ್ಲ ಮನನ ಮಾಡಿ ನಾನು ಎನಿಥಿಂಗ್ ಇಸ್ ಓಕೆ ಫಾರ್ ಯು. ಈ ಸೃಷ್ಟಿ ಒಳಗೆ ಇಷ್ಟೊಂದು ಸುಂದರವಾದ ಈ ಸೃಷ್ಟಿ ಒಳಗೆ ಯಾವ ಘಟನೆ ಜರುಗಿದ್ರೂ ಕೂಡ ಅದು ನಿನಗೊಂದು ಪಾಠವಾದೀತು. ಆ ಎಚ್ಚರ ಜೀವನ ನಾವು ಬೆಳೆಸ್ಕೋಬೇಕು. ಇವತ್ತು ನೋಡ್ರಿ, ನೀವು ಗಂಟೆ ಓಡಿದ್ರಿ, ಅವ್ರು ಶಂಖ ಓದಿದ್ರು, ಅವ್ರು ಜಾಗೃತಿ ಬಾರ್ದಿದ್ರು, ಅವ್ರು ಮಂತ್ರ ಹೇಳಿದ್ರು, ಇವೆಲ್ಲದೊಳಗೆ ನನ್ನ ಲಕ್ಷ್ಯ ಎಲ್ಲಿತ್ತು ಗೊತ್ತಾ? ಮೆಡಿಟೇಷನ್. ಎಲ್ಲಿತ್ತು ಮೆಡಿಟೇಷನ್? ಆ ಜಾಗೃತಿ, ಆ ಗಂಟೆ, ಆ ಶಂಖನಾದ, ಮೂರು ಒಂದೇ ಪಿಚ್ಚಿನಲ್ಲಿದ್ದು. ಇದು ನಾನು ಆರಿಸಿ ತಂದಿದ್ದಲ್ಲ. ಶಂಖ ಯಾವುದು ರಾಮೇಶ್ವರದೋಗು, ಮಹಾಬಲಿಪುರಂದೋಗು ಎಲ್ಲ ಕೊಂಡ್ಕೊಳ್ಳುತ್ತೆ. ಆ ನಂತರ ಗಂಟಿ ಇಲ್ಲಿ ಹುಬ್ಬಳ್ಳಿ ಒಳಗೆಲ್ಲ ಕೊಂಡ್ಕೊಳ್ಳುತ್ತೆ. ಜಾಗೃತಿ ಮತ್ತೊಂದು ಎಲ್ಲ ಅಲ್ಲೇ ಅದೇ ಅಂಗಡಿನ ಅಲ್ಲ, ಬೇರೆ ಅಂಗಡಿ. ಜಾಗೃತಿ ಬೇರೆ ಅಂಗಡಿ. ಒಂದೊಂದೊಂದು ಅಂಗಡಿ ಒಳಗೆ ಒಂದೊಂದು ಒಂದೊಂದು ಊರೊಳಗೆ ಕೊಂಡ್ಕೊಂಡು ಪದಾರ್ಥಗಳು. ನಾವು ಯಾವುದು ಚೆಕ್ ಮಾಡ್ಲಿಕ್ಕೆ ಹೋಗಿಲ್ಲ. ಬೇಗಾಗಿ ಒಂದು ನಾಲ್ಕಾರು ಗಂಟೆ ಇದ್ದು ಇರಲಿ ಅಂತ ತಂದು ಕಳಿಸೆ. ಫಸ್ಟ್ ಟೈಮ್ ಇವತ್ತು ನನ್ನ ಆ ಕಡೆ ಗಮನ ಹೋಯಿತು. ನನಗೆ ಅನಿಸ್ತು ನೀವೆಲ್ಲ ಪ್ರದೋಷ ಪೂಜೆ ಹೋಗೋದು ಸಾರ್ಥಕ ಆಯ್ತು ಅಂತ ನೀವು ಅನ್ಕೋತೀರಿ. ನಾನು ಪ್ರದೋಷ ಪೂಜೆ ಹೋಗಿದ್ದಕ್ಕೆ ನನಗೂ ಸಾರ್ಥಕ ಆಯ್ತು ನಾ ಅನ್ಕೊಂಡೆ. ಯಾಕೆ ನಾನು ಬಂದದ್ದು ಸಾರ್ಥಕ ಯಾಕೆ ಅಂದರೆ, ನನ್ನ ಒಂದು ಕ್ಷಣವಾದರೂ ಕೂಡ ನಾನು ಇದ್ರೊಳಗೆ ಆ ಬ್ರಹ್ಮ ನಾದದೊಳಗೆ ನಾವು ಉಳಿದ್ನಲ್ಲ. ಈ ಸೃಷ್ಟಿಯೊಳಗೆ ನೀವು ಏನು ಬೇಕಾದ್ರೂ ಪಾಠ ಕಲಿಬಹುದು. ಆ ಎಚ್ಚರದ ಭಾಗ ನಮಗಿರಲಿ, ಆ ಎಚ್ಚರ ನಮಗಿದ್ದಾಗ ನಾವು ಕಲಿಬಹುದು. ಉಪನಿಷತ್ತುಗಳು ಏನಿವು? ಸೃಷ್ಟಿಯ ನಿಸರ್ಗದ ಸಹಜವಾದ ಸ್ಥಿತಿಯ ಆವಿಷ್ಕಾರಗಳಿವೆಲ್ಲ. ಆ ಋಷಿಗಳು, ಆ ತಪಸ್ವಿಗಳು ನಿಸರ್ಗದ ಮಧ್ಯದಲ್ಲಿ ಜೀವನ ನಡೆಸ್ತಾ ಇದ್ದಾಗ ಅವರು ಅವರಿಗೆ ಆವಿಷ್ಕಾರವಾದಂತಹ ಸಾಕ್ಷಾತ್ಕಾರವಾದಂತಹ ನಿಸರ್ಗದ ಒಂದು ಏನಂತೀರಿ, ನಿಸರ್ಗದ ಒಂದು ಭಾಷಾಂತರ, ನಿಸರ್ಗವೇ ಒಂದು ರೂಪಾಂತರವಾಗಿ ಇವರಿಗೆ ಉಪನಿಷತ್ತುಗಳಾಗಿ ಲಭ್ಯವಾಗುತ್ತೆ. ಅಟ್ಲೀಸ್ಟ್ ಇಷ್ಟನೇ ಮಾಡಬಹುದಲ್ಲ. ಏನು ಉಪನಿಷತ್ತುಗಳನ್ನ ನಾವು ನಿಸರ್ಗದಲ್ಲಿ ಕಾಣಬಹುದಲ್ಲ. ಅವ್ರು ನಿಸರ್ಗವನ್ನೇ ಉಪನಿಷತ್ತಲ್ಲಿ ತಂದಿಟ್ರು. ಇಲ್ಲದವ್ರು ಈಶಾ ವಾಸ್ಯ ಮತ್ತೆ ಯಾಕೆ ಹೇಳಬೇಕಾಗಿತ್ತು? ಅವರು ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಯಾಕೆ ಹೇಳಬೇಕಾಗಿತ್ತು? ಯಾರ್ಯಾರಿಂದ ಯಾವ್ಯಾವ ಕರ್ಮಗಳು ಹೊರಬರ್ತಾವೋ, ಯಾವ್ಯಾವ ಗುಣಗಳು ಹೊರಬರ್ತಾವೋ ಅವಷ್ಟು ಕೂಡ ಅವ್ಯಕ್ತವಾದ ಪ್ರಕೃತಿಗೆ ಸಂಬಂಧವಾಗಿರ್ತಾವೆ ಅನ್ನೋದನ್ನ ಭಗವದ್ಗೀತಾ ಯಾಕೆ ಮಾತಾಡಬೇಕಾಗಿತ್ತು? ಏ ವೇದಾಂತನ ಬೇರೆ ಬಿಡಿ, ಅದಕ್ಕೆ ಸಂಬಂಧ ಇಲ್ಲ ಅಂತ ಕೇಳಬೇಕಾಗಿತ್ತು? ಹೀಗಾಗಿ ನಾವು ಇದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ಏನಂದ್ರೆ ಜ್ಞಾನ ಅಭ್ಯಾಸಾತ ವಿನಿರ್ಮಲಂ. ಪ್ರಶ್ನೆ ಬರ್ತದೆ, ಜ್ಞಾನಾಭ್ಯಾಸ ಅಂದ್ರೆ ಏನು? ಜ್ಞಾನಾಭ್ಯಾಸ ಅಂದ್ರೇನು? ಶ್ರವಣ ಮನನ ನಿಧಿಧ್ಯಾಸನ, ಇದಕ್ಕೆ ಜ್ಞಾನಾಭ್ಯಾಸ ಅಂತ ಕರೀತಾರೆ. ಸ್ವಾಧ್ಯಾಯವನ್ನು ಮಾಡಬೇಕು. ಯಾರು ಇಲ್ಲದೆ ಇದ್ದಾಗ ಸ್ವಾಧ್ಯಾಯ ಗ್ರಂಥವನ್ನು ಪಾರಾಯಣ ಮಾಡಬೇಕು. ಜೊತೆಗೆ ಒಬ್ಬರಿಬ್ಬರು ಇದ್ದಾಗ ನಾವು ಆ ವಿಷಯದಲ್ಲಿ ಕಥನ ಮಾಡಬೇಕು, ಮಾತಾಡ್ಕೋಬೇಕು. ನಾಲ್ಕು ಮಂದಿ ವಿಷಯವನ್ನ ಬಯಸಿ ಬಂದಾಗ ಪ್ರಬೋಧನ ಮಾಡಬೇಕು. ಈ ಮೂಲಕವಾಗಿ ಸತತವಾಗಿ ಶ್ರವಣ ಆಗ್ತಾ ಇದೆ. ಮತ್ತೊಬ್ರು ಮಾತಾಡಿದ್ದ ಶ್ರವಣ ಆಗ್ಬೇಕಂತ ಏನಿಲ್ಲ. ಈಗ ನಾನು ನಿಮಗೆ ಉಪನ್ಯಾಸ ಮಾಡ್ತಾ ಇದ್ದೇನೆ, ಈಗ ನನಗೆ ಶ್ರವಣನೂ ಮಾಡ್ತಾ ಇದ್ದೇನೆ. ನಾನು ಉಪನ್ಯಾಸ ಮಾಡ್ತಾ ಇದ್ದಾಗ ನಿಮಗೆ ಶ್ರವಣ ಆಗ್ತದೆ, ಜೊತೆ ಜೊತೆಗೆ ನನಗೂ ಶ್ರವಣ ಆಗ್ತಿರ್ತದೆ. ಈ ಶ್ರವಣ ಮಾಡಿದ ಸಂಗತಿಗಳಲ್ಲಿ ನಾನು ಏಕಮುಖವಾಗಿ ಕುಳಿತುಕೊಂಡು ಚಿಂತನೆ ಮಾಡಿದ್ದಾದ್ರೆ ನನ್ನ ತರ್ಕ, ನನ್ನ ಅನುಭವಗಳು ನನ್ನ ನ್ಯಾಯಗಳು ತರ್ಕಗಳು ಇನ್ನೆಲ್ಲ ಸೇರಿಸಿ ಒಂದು ವೇಳೆ ಇದು ಹಿಂಗ್ ಯಾಕೆ ಇದು ಹಿಂಗ್ ಯಾಕೆ ಅಂತ ಮನನ ಮಾಡಿದ್ದೆ ಆದ್ರೆ ಅದಕ್ಕೆ ಮನನ ಅಂತ ಮನನ ಮಾಡಿದ ವಿಚಾರದಲ್ಲಿ ಒಂದು ಸಿದ್ಧಾಂತಕ್ಕೆ ನಾವು ಬರ್ತೇವಲ್ಲ ಆ ಸಿದ್ಧಾಂತದಲ್ಲಿ ನಿಂತು ಬಿಟ್ರೆ ಅದಕ್ಕೆ ನಿಧಿಧ್ಯಾಸನ ಅಂತ ಕರೀತೀವಿ. ಉಪನಿಷತ್ತಿನ ಅಂತಿಮ ಸಿದ್ಧಾಂತ ಏನಾಗದು? ಆ ಉಪನಿಷತ್ತು ಈ ಉಪನಿಷತ್ತು ಎಲ್ಲ ಉಪನಿಷತ್ತು ಅಭ್ಯಾಸ ಮಾಡಿ ಶ್ರವಣ ಮಾಡಿ ಎಲ್ಲ ಮಾಡಿ ಕೊನೆಗೆ ಸಿದ್ಧಾಂತ ಏನು? ಏನು ಜ್ಞಾನದು? ಏನು ಆತ್ಮಜ್ಞಾನ? ಆ ಆತ್ಮನು ನಾನೇ, ಆ ಬ್ರಹ್ಮನು ನಾನೇ. ನಿಂತು ಬಿಡು ಅದ್ರಲ್ಲಿ ನಿಂತು ಬಿಡು. ಅದು ಏನನ್ಸುತ್ತದೆ? ನಿಧಿಧ್ಯಾಸನ. ಶ್ರವಣ, ಮನನ, ನಿಧಿಧ್ಯಾಸನ ಇವು ಜ್ಞಾನ ಅಭ್ಯಾಸಗಳು. ಈ ಜ್ಞಾನ ಅಭ್ಯಾಸಗಳಿಂದ ನಿನ್ನ ಒಳಗಿರುವ ಕಲ್ಮಶಗಳು, ಏನ್ ಕಲ್ಮಶ? ಅವಿದ್ಯಾ, ಕಾಮ, ಕರ್ಮ ಅನ್ನುವ ಈ ಕಲ್ಮಶಗಳು ತೊಳೆದು ಹಾಕಲಿಕ್ಕೆ ಸಾಧ್ಯವಿದೆ. ಈ ಜ್ಞಾನವು ಕೃತ್ವ, ಈ ಜ್ಞಾನ ಕೃತ್ವ, ಈ ಜ್ಞಾನವು ಆಗಿದ್ದೆ ಆದರೆ ಸ್ವಯಂ ನಶೇತ, ಅವೇನು ಅಡೆತಡೆಗಳು ಪ್ರತಿಬಂಧಕಗಳು ಅವ, ಅವೆಲ್ಲ ತಮ್ಮ ಸ್ಥಾನ ಎಲ್ಲವೂ ಕರಿಗೊಂಡಿರ್ತವೆ. ಕಥಂ ಕಥಕರೇಣುವತ, ಕಥಕರೇಣು ಅಂತಂದ್ರೆ ಎಷ್ಟು ಮಂದಿ ನಿಮ್ಗೆ ಅರ್ಥ ಆಗ್ತದೆ ಗೊತ್ತಿಲ್ಲ. ಅಂಟುವಾಳಕಾಯಿ ಅಂತ ಇರ್ತವೆ, ಅಂಟುವಾಳಕಾಯಿ, ಅಂಟುವಾಳಕಾಯಿ ಒಳಗೆ ಒಂದು ಬೀಜ ಇರ್ತವೆ, ಅದಕ್ಕೆ ಕಟಕ ಅಂತ ಕರೀತಾರೆ. ಆ ಬೀಜಕ್ಕೆ ಕಟಕ ಅಂತ ಕರೀತಾರೆ. ಆ ಬೀಜ ಭಾರಿ ಗಟ್ಟಿ, ಅದು ಸ್ಟೀಲ್ ಇದ್ದಂಗೆ ಇರ್ತದೆ. ಆ ಬೀಜದ ಪುಡಿ ರೇಣು. ಹಾ, ಅಂಟುವಾಳಕಾಯಿ, ಅಂಟುವಾಳಕಾಯಿ ಒಳಗಿನ ಬೀಜ, ಬೀಜದ ಪುಡಿ. ಆ ಪುಡಿಯನ್ನ ಕಲುಷಿತವಾದ ನೀರಿನಲ್ಲಿ ನೀವು ಹಾಕಿದಾಗ ಒಂದು ಲೋಟನೋ ಅಥವಾ ಒಂದು ಚಂಬುನೋ ಅಥವಾ ಒಂದು ಬಿಂದಿಗೆನೋ ಅಥವಾ ಒಂದು ಪಾತ್ರೆಯೊಳಗೋ ನೀರು ಇರ್ತದೆ, ಅದು ಕಲುಷಿತ ಇರ್ತದೆ. ಅದರೊಳಗೆ ಹಾಕಿದಾಗ ಅದು ಮೇಲ್ಮುಖವಾಗಿ ಕೆನೆ ಆಗಿಬಿಡ್ತದೆ. ವಿದಿನ್ 2 ಸೆಕೆಂಡ್ಸ್ ಅದು ಒಂದು ಕೆನೆ ಆಗಿರ್ತದೆ. ಕೆನೆ ಆದ್ಮೇಲೆ ಏನ್ ಮಾಡ್ತದೆ? ಕೆಳಗೆ ಹೋಗ್ತದೆ. ಕೆಳಗೆ ಹೋಗುವಾಗ ನೀರಿನಲ್ಲಿಯೇ ಎಲ್ಲ ಕಲ್ಮಶ ತಗೊಂಡು ನಿಧಾನವಾಗ್ತ ಕೆಳಗೆ ಹೋಗಿ ಎಲ್ಲ ಹೊಲಸ ಹಿಡ್ಕೊಂಡು ಕೂತ್ಬಿಡ್ದು, ಬಿಡೋದೇ ಇಲ್ಲ, ಎಲ್ಲ ಹಿಡ್ಕೊಂಡು ಕೂತ್ಬಿಡ್ದು. ಮೇಲೇನು ಉಳಿತೀಗ? ಶುದ್ಧ. ಹಾಗೆ ಮಾಡ್ತದೆ ಶ್ರವಣ ಮನೋನಿಧ್ಯಾಸ. ಏನ್ ಮಾಡ್ತದೆ? ಆ ಕಲುಷಿತವಾದ ಎಲ್ಲ ವಾಸನಾಗಳ ರಾಶಿಯನ್ನ ತನ್ನ ಒಳಗೆ ಇಟ್ಕೊಂಡ್ಬಿಡ್ತದೆ. ತನ್ನ ಒಳಗೆ ಇಟ್ಕೊಂಡು ನಿನ್ನ ಮುಕ್ತನನ್ನಾಗಿ ಮಾಡಿಬಿಡ್ತದೆ. ಜಲಂ ಕಟಕರೇಣುವತ ನಶೇತ, ಎಲ್ಲವನ್ನು ನಾಶ ಮಾಡಿಬಿಡ್ತದೆ. ಹಾಗೆ ನಾವು 6ನೇ ಶ್ಲೋಕಕ್ಕೆ ಹೋಗೋಣ. ಸಂಸಾರ ಸ್ವಪ್ನ ತುಲ್ಯೋಗಿ, ಸಂಸಾರ ಸ್ವಪ್ನ ತುಲ್ಯೋಗಿ, ರಾಗ ದ್ವೇಷಾದಿ ಸಂಕುಲ, ಸ್ವಕಾಲೇ ಸತ್ಯವದ್ಭಾತಿ, ಸ್ವಕಾಲೇ ಸತ್ಯವದ್ಭಾತಿ, ಪ್ರಬೋಧೇ ಸತ್ಯ ಸದ್ಭವೇತ, ಪ್ರಬೋಧೇ ಸತ್ಯ ಸದ್ಭವೇತ. ಓಂ ಓಂ.